ಯಾದಗಿರಿ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 65%, ರಾಯಚೂರು ವಿಜಯಪುರ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 70, ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 80 ಮತ್ತು ಬಳ್ಳಾರಿ ಜಿಲ್ಲೆಯೊಳಗ 75% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ಆಗುವುದು, ಒಂದೆರಡು ಕಡೆ ಒಳ್ಳೆ ಮಳೆ ಆಗುವುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಾಮಾನ್ಯ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಆಕಾಶವಾಣಿ ರೂಪಕ ಜನಪದ ಋಷಿಗಳು, ರಚನೆ ಚಂದ್ರು ಕಾಳೇನಹಳ್ಳಿ, ನಿರ್ಮಾಣ ಸುರೇಂದ್ರನಾಥ್ ಸಾತ್ವಿಕ್. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಮಹಿಳೆಯ ಪ್ರವೇಶ ತಡವಾಗಿ ಆಯಿತು. ಕನ್ನಡ ಕಾವ್ಯ ಪರಂಪರೆಯಲ್ಲಿ ಪುರುಷರಂತೆ ಮಹಿಳೆಯರೂ ಪಾಲ್ಗೊಂಡಿದ್ದಾರೆ, ಆದರೆ ಸಂಖ್ಯೆ ಮಾತ್ರ ಗೌಣ. ಕರ್ನಾಟಕದ ಕೆಲ ರಾಣಿಯರು ಸಾಹಿತ್ಯ ರಚನೆ ಮಾಡಿದ ಉದಾಹರಣೆಗಳುಂಟು. ಬಾದಾಮಿ ಚಾಳುಕ್ಯರ ಕಾಲದ ವಿಜ್ಜಿಕ, ವಿಜಯನಗರದ ಕಂಪಣನ ಹೆಂಡತಿ ಗಂಗಾದೇವಿ, ಎರಡನೇ ಪುಲಿಕೇಶಿಯ ಸೊಸೆ ವಿಜಯ ಮುಖ್ಯರು. ಕನ್ನಡದ ಮೊದಲ ಕವಯತ್ರಿ ಕಂತಿ ನಾಗಚಂದ್ರನ ಸಮಕಾಲೀನಳು ಎಂದು ಹೇಳಲಾಗುತ್ತದೆ. ಆನಂತರ ವಚನಕಾರ್ತಿ ಅಕ್ಕಮಹಾದೇವಿ, ಸಂಚಿಯ ಹೊನ್ನಮ್ಮ ಮುಂತಾದ ಕವಯತ್ರಿಯರು ಕಾಣುತ್ತಾರೆ. ಆದರೆ ಜನಪದ ಸಾಹಿತ್ಯ ಕೃಷಿಗೆ ಮೊದಲು ಪಾದಾರ್ಪಣೆ ಮಾಡಿದವಳು ಸ್ತ್ರೀ. ಜನಪದ ಗೀತೆಗಳೇ ಕನ್ನಡದ ಗಾಯತ್ರಿ. ತ್ರಿಪದಿ ಛಂದಸ್ಸನ್ನು ಕನ್ನಡ ಜಾನಪದ ಲೋಕಕ್ಕೆ ಪರಿಚಯಿಸಿದವಳು ಸ್ತ್ರೀ. ಜನಪದ ಸಮುದಾಯಗಳ ಒಟ್ಟಾರೆ ಬದುಕನ್ನು ಕಟ್ಟಿಕೊಡುವ ಜನಪದ ಸಾಹಿತ್ಯ ನಮ್ಮ ಉಪೇಕ್ಷೆಗೆ ಒಳಗಾಗಿ ಕಣ್ಮರೆಯಾಗುತ್ತಿರುವುದು ಒಂದು ವಿಪರ್ಯಾಸ. ಜನಪದ ಗೀತೆಗಳು ಗ್ರಾಮೀಣ ಹೆಣ್ಣುಮಕ್ಕಳ ಬದುಕಿನ ವೈವಿಧ್ಯವನ್ನು ಹೇಳುವ ಕಥನಗಳು. ಬಿಚ್ಚುವ ಒಂದೊಂದು ಬಿಡಿ ಬಿಡಿ ಚಿತ್ರವು ಅವರ ಬದುಕಿನ ಸಂತಸ ಸರಸ ವಿರಸಗಳನ್ನು ನೋವು ನಲಿವುಗಳನ್ನು ಬಿಚ್ಚಿಡುತ್ತವೆ. ಅಂದಿನ ಹಳ್ಳಿಯ ಚಿತ್ರವನ್ನು ಕೇಳುಗರಿಗೆ ಕಟ್ಟಿಕೊಡುತ್ತವೆ. ಆಧುನಿಕತೆ ಇನ್ನೂ ಇಣುಕಿ ಹಾಕದ ಕಾಲವದು. ಅತ್ತೆ ಮನೆಯ ಸೊಸೆಯಂದಿರು ಆಯಾ ದಿನಕ್ಕೆ ಬೇಕಾದ ರಾಗಿ ಹಿಟ್ಟನ್ನು ರಾಗಿ ಕಲ್ಲಿನ ಮುಂದೆ ಕುಳಿತು ಬೀಸುತ್ತಾ ಹಾಡುತ್ತಿದ್ದ ಹಾಡುಗಳು ಹಕ್ಕಿ ಪಕ್ಷಿಗಳನ್ನು ಎಚ್ಚರಿಸುತ್ತಿದ್ದವು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ. ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದೇವು. ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ನಾಲೆ ಮಗ ಬರಲಿ. ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ. ಜಲ್ಲ ಜಲ್ಲಾನೆ ಉದುರಮ್ಮ ನಾ ನಿನಗೆ ಬೆಲ್ಲದ ರತಿಯ ಬೆಳಗೇನು. ಹೀಗೆ ಸರ್ವರಿಗಾಗಿ ಅವಳ ದುಡಿಮೆ ಆರಂಭವಾಗುತ್ತದೆ. ಇಂತಹ ಸಂಸಾರದ ನಡುವೆ ಸರಸ ವಿರಸಗಳು ತಲೆ ಹಾಕುತ್ತವೆ. ಸಂಸಾರದ ನೊಗವನ್ನೆಳೆಯಲು ಅವಳು ಸದಾ ಗಂಡನೊಡನೆ ಸಿದ್ಧಳಿರಬೇಕು. ಇಲ್ಲವಾದರೆ ಎತ್ತು ಏರಿಗೆ, ಎಮ್ಮೆ ನೀರಿಗೆ ಎಂಬಂತಾಗುತ್ತದೆ. ಹೊಸ ಸಂಸಾರದಲ್ಲಿ ಹೊಂದಿಕೊಂಡು ಹೋಗುವುದನ್ನು ಇಬ್ಬರೂ ಕಲಿಯಬೇಕು. ಆಗಲೇ ಸಂಸಾರಕ್ಕೆ ಸೊಗಸು. ಯಾವುದೋ ಕುಟುಂಬದಲ್ಲಿ ವಿರಸ ಉಂಟಾಗಿದೆ. ಗಂಡ ಹೆಂಡತಿಗೆ ಥಳಿಸುತ್ತಾನೆ. ಆಮೇಲೆ ಗಂಡನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಮಡದೀಯ ಬಡಿದಾನ ಮನದಾಗ ಮುರುಗ್ಯಾನ, ಒಳಗೋಗಿ ಸೆರಗ ಹಿಡಿದಾನ ಕೇಳ್ಯಾನ, ನಾ ಹೆಚ್ಚೋ ನಿನ್ನ ತವರೆಚ್ಚೋ. ಮಡದೀಯ ಬಡಿದಾನ ಮನದಾಗ ಮರುಗ್ಯಾನ, ಒಳಗೋಗಿ ಸೆರಗ ಹಿಡಿದಾನ. ಒಳಗೋಗಿ ಸೆರಗ ಹಿಡಿದಾನ ಕೇಳ್ಯಾನ, ನಾ ಹೆಚ್ಚೋ ನಿನ್ನ ತವರೆಚ್ಚೋ. ಇಂತಹ ಗಂಡನ ಮುಂಗೋಪಕ್ಕೆ ಬೇಸತ್ತ ಒಬ್ಬ ಹೆಣ್ಣಿನ ತಾಯಿ ತನ್ನ ಮಗಳಿಗೆ ತೌರಿಗೆ ವಾಪಸಾಗುವಂತೆ ತಿಳಿಸಿದ್ದಾಳೆ ಅನ್ನಿಸುತ್ತದೆ. ಆಗ ಅದಕ್ಕೊಪ್ಪದ ಮಗಳು, ಹಚ್ಚಡದ ಪದರಾಗ ಅಚ್ಚಮಲ್ಲಿಗಿ ಹೂವ ಮೆಚ್ಚಿ ನನ್ನ ಮ್ಯಾಲ ಒಗೆವಂಥರಾಯನ ಬಿಟ್ಟಾಂಗ ಬರಲೇ ಹಡೆದವ್ವ ಎಂದು ತಾಯಿಗೆ ತಿಳಿಸುತ್ತಾಳೆ. ಬೆಳಿಗ್ಗೆ ಆರಂಭವಾದ ಗಂಡ ಹೆಂಡಿರ ಜಗಳ ರಾತ್ರಿ ವೇಳೆಗೆ ಕರಗಿ ಹೋಗುತ್ತದೆ. ಅದಕ್ಕೆ ನಮ್ಮ ಜನಪದ ಕವಿ ಅದಕ್ಕೊಂದು ಭಾಷ್ಯ ಬರೆಯುತ್ತಾನೆ. ಗಂಡ ಹೆಂಡಿರ ಜಗಳ ಗಂಧ ತೀಡಿದಾಂಗ, ಲಿಂಗಕ ನೀರು ಎರೆದಾಂಗ. ಲಿಂಗಕ ನೀರು ಎರೆದಾಂಗ, ಹಿರಿಹೊಳೆಯ ಗಂಗವ್ವ ಸಾಗಿ ಹರಿದಾಂಗ. ಜನಪದ ಕಾವ್ಯದ ಋಷಿಗಳು ನಮ್ಮ ಹೆಣ್ಣು ಮಕ್ಕಳು, ತಾಯಿ ತಂಗಿಯರು. ಅವರು ಅಕ್ಷರಸ್ಥರಲ್ಲ, ಜ್ಞಾನಿಗಳು. ಕಾವ್ಯವು ಕಾಂತಾ ಸಂಹಿತೆ ಎಂದು ಮೀಮಾಂಸಕರು ಹೇಳುತ್ತಾರೆ. ಕಾಂತೆಯರ ಮಾತು ಹೇಗೆ ಕಾವ್ಯವಾಗುತ್ತದೆ, ಅದು ಹೇಗೆ ಉಪದೇಶ ಮಾಡುತ್ತದೆ ಎಂದು ನಾವು ನೋಡಬೇಕಾದರೆ ಜನಪದ ಗೀತೆಗಳನ್ನೇ ಅವಲೋಕಿಸಬೇಕು. ಜನಪದ ಸ್ತ್ರೀಯರು ವೇದ ಕಲಿತವರಲ್ಲ, ಶಾಸ್ತ್ರ ತಿಳಿದವರಲ್ಲ, ಆದರೆ ಅಗಾಧವಾದ ಲೋಕಾನುಭವ ಉಳ್ಳವರು. ಇಡೀ ಕುಟುಂಬವನ್ನು, ಸಮಾಜವನ್ನು ಹೇಗೆ ಸಂಭಾಳಿಸಿಕೊಂಡು ಹೋಗಬೇಕೆಂಬ ಜ್ಞಾನ ಅವರಿಗೆ ಕರಗತವಾಗಿತ್ತು. ಪ್ರೇಮಕ್ಕೆ, ಸ್ನೇಹಕ್ಕೆ ಜೀವನ ಪೂರ್ತಿ ಹಂಬಲಿಸುವ ತುಂಬು ಮನಸ್ಸುಗಳು ಅಲ್ಲಿವೆ. ಸದಾ ನೋವು ತಿರಸ್ಕಾರಗಳಿಗೆ ಒಳಗಾಗುವ ಹೃದಯಗಳು ಬದುಕಿನ ಸೂಕ್ಷ್ಮಗಳನ್ನು ಅತ್ಯಂತ ಜಾಗರೂಕತೆಯಿಂದ ದಾಖಲು ಮಾಡಿರುವುದನ್ನು ಅಲ್ಲಿ ಕಾಣಬಹುದು. ಹೃದಯ ಹೃದಯಗಳು ಪರಸ್ಪರ ಬೆರೆಯಲು ಹಂಬಲಿಸುವ ಕಾತರತೆ, ಅದಕ್ಕೆ ಇರುವ ಸಾಮಾಜಿಕ ಅಡ್ಡಿ ಆತಂಕಗಳನ್ನು ಅತ್ಯಂತ ಜಾಗರೂಕವಾಗಿ ನಿರ್ವಹಿಸಿ ಪರಸ್ಪರರು ಸ್ಪಂದಿಸುವ ರೀತಿಯನ್ನು ಜನಪದ ಸ್ತ್ರೀ ಚಿತ್ರಿಸಿರುವ ಕ್ರಮ ಅತ್ಯಂತ ಚಮತ್ಕಾರದಿಂದ ಕೂಡಿದೆ. ಜನಪದ ಸ್ತ್ರೀ ಈ ರೀತಿಯ ಪ್ರೇಮದ ಹಲವು ಮುಖಗಳನ್ನು ಅತ್ಯಂತ ಮುಕ್ತವಾಗಿ, ಸಾಂಕೇತಿಕವಾಗಿ ಚಿತ್ರಿಸಿರುವ ರೀತಿ ಮನೋಜ್ಞವಾಗಿದೆ. ಹಳ್ಳಿಯ ನಿಸರ್ಗದ ಸ್ವಚ್ಛಂದ ವಾತಾವರಣದಲ್ಲಿ ಪ್ರೇಮಾಂಕುರವಾಗುವುದನ್ನು ಕೇಳಿ. ಕುಂಜರದ ಗೊಂಬೆ ಕೇಳೆ, ಲಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ಕುಂಜರದ ಗೊಂಬೆ ಕೇಳೆ, ಲಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ಕುಂಜರದ ಗೊಂಬೆ ಕೇಳೆ, ಲಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ಕುಂಜರದ ಗೊಂಬೆ ಕೇಳೆ, ಲಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ಊರ ಗೌಡನ ಮಗಳು ನೀರಿಗೆ ಹೋದಾಗ ಕಟ್ಟೆ ಕಲ್ಲಾಗಿ ಕುಳಿತಿದ್ದ ನುಡುಗ. ಕುಂಜರದ ಗೊಂಬೆ ಕೇಳೆ, ಲಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ಕಟ್ಟೆ ಕಲ್ಲಾಗಿ ಕುಳಿತಿರೋ ಹೊತ್ತಿಗೆ ಬಾಳೆ ಮೀನಾಗಿ ಹರಿದಿದ್ದ ಉಡುಗೆ. ಕುಂಜರದ ಗೊಂಬೆ ಮೀನಾಗಿ ಹರಿದಿರೋ ಹೊತ್ತಿಗೆ ಗಾಣ ಹಾಕಿ ಮೀನ ಹಿಡಿದಿದ್ದ ನೋಡೋಗ. ಹೀಗೆ ಯೌವನವನ್ನು ರೂಪಕಗಳ ಮೂಲಕ ಕಟ್ಟಿಕೊಡುವ ನಮ್ಮ ಹೆಣ್ಣು ಮಕ್ಕಳ ಸೃಜನಶೀಲ ಕವಿತೆಗಳಿಗೆ ಯಾವ ರೀತಿಯಲ್ಲೂ ಕಡಿಮೆಯಿಲ್ಲ. ಹಂತ ಹಂತವಾಗಿ ತಾರುಣ್ಯ ಅವರ ಬಾಳಲ್ಲಿ ಪ್ರವೇಶಿಸಿ ಹೊಸ ಲವಲವಿಕೆಯನ್ನು ತಂದುಕೊಡುತ್ತದೆ. ತಾರುಣ್ಯದ ಮುಂದಿನ ಹಂತವೇ ಪ್ರಣಯ. ನೀರಿಗೋಗೋ ಹೆಣ್ಣೆ ನಿಲ್ಲೇ ನಾ ಬರ್ತೀನಿ, ನಿನ್ನಾಣೆ ನಿನ್ನ ಸರದಾಣೆ ಕೋಲಣ ಕೋಲೆ, ನಿನ್ನಾಣೆ ನಿನ್ನ ಸರದಾಣೆ ಕೋಲಣ ಕೋಲೆ. ಮಾತಾಡಿ ಬಂದು ಸಪನಾಕೆ ಕೋಲಣ ಕೋಲೆ, ಮಾತಾಡಿ ಬಂದು ಸಪನಾಕೆ ಕೋಲಣ ಕೋಲೆ. ದಾಟಿ ಕದ್ದು ಕಣಿವೆಯ ದಾಟಿ ಬಿದ್ದೋಡಿ ಬಂದೆ ನಿನಗಾಗಿ ಕೋಲಣ ಕೋಲೆ, ಬಿದ್ದೋಡಿ ಬಂದೆ ನಿನಗಾಗಿ ಕೋಲಣ ಕೋಲೆ. ಆರಂಭವಾಗುವ ಅವರ ಪ್ರಣಯ ವರ್ಣ ಜಾತಿಯ ಸಂಘರ್ಷಕ್ಕೆ ಸಿಲುಕಿ ಮುರಿದು ಬೀಳುತ್ತದೆ. ಆದರೂ ಅವನು ಅವಳ ಮನದಲ್ಲೇ ಉಳಿದು ಬಿಡುತ್ತಾನೆ. ಅವಳು ಅತ್ತೆ ಮನೆಯ ಸೊಸೆಯಾಗಿ ಪರ ಊರಲ್ಲಿ ಬದುಕು ಆರಂಭಿಸುತ್ತಾಳೆ. ಆದರೆ ಒಂದು ದಿನ ಬಾವಿಯಲ್ಲಿ ನೀರು ತರಲು ಹೋದಾಗ ಅವಳೂರಿನಿಂದ ತನ್ನ ಪ್ರೇಮಿ ಸತ್ತ ಸುದ್ದಿಯೊಂದು ಇವಳ ಕಿವಿಗೆ ಬೀಳುತ್ತದೆ. ಎಲ್ಲ ಹೆಂಗಳೆಯರ ಮುಂದೆ ಗೊತ್ತಾಗುವ ಈ ಘಟನೆಗೆ ಅವಳು ಪ್ರತಿಕ್ರಿಯಿಸುವುದಾದರೂ ಹೇಗೆ? ಊರಿಗೆ ಇಂದಾಗಿ ಗಂಗೆಗೆ ಮುಂದಾಗಿ ಸುಯ್ಯಂದು ಮಡಿಯ ಮಾಡೋನೆ, ಸುಯ್ಯಂದು ಮಡಿಯ ಮಾಡೋನೆ, ಮಡಿವಾಡಿ ಮಾಯೂರಲ್ಲೇನಯ್ಯ ಹೊಂದುತ್ತಿ. ಮಾಯೂರಾಪುರದ ಕೆರೆಯ ಏರಿಯ ಮೇಲೆ ಮಾಯೂರ ಮಲ್ಲ ಮಡಿದೋದ. ಮಾಯೂರ ಮಲ್ಲ ಮಡಿದೋದ ಸುದ್ದಿಯ ತಿಳಿದನ ಕೆರೆಯ ನೀರಾಗಿ. ತಾರುಣ್ಯದ ಹೊಸ್ತಿಲಲ್ಲಿ ಮಾಡಿದ ಪ್ರೇಮದ ನೆನಪು ಸುಲಭವಾಗಿ ಮನದಲ್ಲಿ ಮಾಸಿ ಹೋಗುವಂತಹುದಲ್ಲ. ಅವಳ ಬದುಕಿನಲ್ಲಿ ನಿರೀಕ್ಷಿಸದ ದಾರುಣ ಘಟನೆಯೊಂದು ನಡೆದಿರುವುದನ್ನು ತಿಳಿದಾಗ ಆ ಹೆಣ್ಣುಮಗಳಿಗೆ ತನ್ನ ಪ್ರೇಮಿಗಾಗಿ ಅಶ್ರುತರ್ಪಣ ಮಾಡಬೇಕು. ಆದರೆ ಅವಳ ಸುತ್ತ ನೆರೆದ ಹೆಂಗಳೆಯರು ದುಃಖಕ್ಕೆ ಕಾರಣ ಕೇಳದೆ ಬಿಡುತ್ತಾರೆಯೇ? ಹೇಳಿ ಕೇಳಿ ಅವಳು ಅತ್ತೆ ಮನೆಯ ಸೊಸೆ, ಹೆತ್ತ ಮನೆಗೆ ಕೊಟ್ಟ ಮನೆಗೆ ಸಮಾಜದಿಂದ ಕಳಂಕಬಾರದ ರೀತಿಯಲ್ಲಿ ಈ ಸನ್ನಿವೇಶವನ್ನು ಆಕೆ ನಿಭಾಯಿಸುವ ರೀತಿ ಅತ್ಯಂತ ಚಮತ್ಕಾರಯುತವೂ ರೋಚಕವೂ ಆಗಿದೆ. ಇನ್ನೊಬ್ಬ ಹೆಣ್ಣುಮಗಳು ತನ್ನ ಇನಿಯನಲ್ಲಿ ಜೀವವನ್ನೇ ಇಟ್ಟುಕೊಂಡಿದ್ದಾಳೆ. ಅವನಾದರೂ ದಂಡಿನ ಸಿಪಾಯಿ. ಬಹುಶಃ ಮನೆಗೊಂದಾಳು ದಂಡಿನಲ್ಲಿ ಸೇವೆ ಮಾಡಬೇಕೆಂದು ನಿಯಮವಿದ್ದ ಕಾಲವದು. ದಂಡಿಗೆ ಹೋದ ತನ್ನ ಇನಿಯನಿಗಾಗಿ ಪರಿತಪಿಸಿ ಆ ಹೆಣ್ಣುಮಗಳು ಬಡವಾಗಿದ್ದಾಳೆ. ಅವಳು ಎಷ್ಟು ಬಡವಾಗಿದ್ದಳು ಎಂಬುದನ್ನು ಒಬ್ಬ ಹೆಣ್ಣುಮಗಳು, ಓ ಚೆಲುವ ಚೆಲ್ಮೋಹನ ರಂಗ, ನೀನು ಹೋದ ಮೇಲೆ ನನ್ನ ಉಂಗುರವೇ ನನಗೆ ವಡ್ಯಾಣವಾಯಿತಲ್ಲ ಎಂದು ಹಾಡುತ್ತಾಳೆ. ಕಾವ್ಯ ರಚನೆಗೆ ವ್ಯಾಕರಣ, ಛಂದಸ್ಸು, ಅಲಂಕಾರ, ಶಾಸ್ತ್ರೀಯ ಜ್ಞಾನ ಮುಖ್ಯವೆಂದು ಸಾಹಿತ್ಯೋಪಾಸಕರು ಹೇಳುತ್ತಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ತ್ರಿಪದಿಯಲ್ಲಿ ಕಾವ್ಯಸತ್ವವನ್ನು ಹಿಡಿಯಬಲ್ಲ ಕಲೆ ಹಿಂದಿನಿಂದಲೂ ಸಿದ್ಧಿಸಿದೆ. ನಮ್ಮ ಜನಪದ ಕವಯತ್ರಿಯರು ಕುರಿತೋದದೆಯೇ ಕಾವ್ಯ ರಚನೆ ಮಾಡಿದವರು. ಮಾತಿನ ಲಯ ಹಿಡಿದು ಹಾಡಲು ಶಾಸ್ತ್ರೀಯ ಜ್ಞಾನದ ಅವಶ್ಯಕತೆಯೇನೂ ಬೇಕಿಲ್ಲ. ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿ ಹರಿದು ಬಂದ ಕಾವ್ಯಗಳನ್ನು ನೆನಪಿಟ್ಟುಕೊಂಡು ಹಾಡುವ ಪರಿಣಿತಿ ಅವರಿಗಿತ್ತು. ಕಂಡುಂಡ ಅನುಭವವನ್ನು ತ್ರಿಪದಿಯಲ್ಲಿ ಖಂಡರಿಸುವ ಬೌದ್ಧಿಕ ಶಕ್ತಿ ಅವರಿಗಿತ್ತು. ಹಾಲುಂಡ ತವರಿಗೆ ಏನೆಂದು ಹಾಡಾಲೆ, ಹೊಳದಂಡಲೀರೋಗರಿಗೆ ಹೊಳದಂಡಲೀರೋಗರಿಗೆ ಹೊಳದಂಡಲೀರೋಗರಿಗೆ ಕುಡಿಯಾಂಗ ಹಬ್ಬಾಲೆ ಅವರ ರಸಬಳ್ಳಿ ಹಬ್ಬಾಲೆ ಅವರ ರಸಬಳ್ಳಿ ಹಬ್ಬಾಲೆ ಅವರ ರಸಬಳ್ಳಿ ತಾಯಿ ನನ್ನಡೆ ದೌನ ಇವೆಲ್ಲ ನನ್ನ ಮ್ಯಾಲೆ ತಡಿ ಹಾಕೋ ರಾಯ ಕುದುರೆಗೆ ತಡಿ ಹಾಕೋ ರಾಯ ಕುದುರೆಗೆ ತಡಿ ಹಾಕೋ ರಾಯ ಕುದುರೆಗೆ ಜೊತೆಯಾಗಿ ಆಳಗಳು ವರದ ಐನೂರು ಆಳಗಳು ವರದ ಐನೂರು ಆಳಗಳು ವರದ ಐನೂರು. ಇಂತಹ ಹೆಣ್ಣು ಮಗಳಿಗೆ ತನ್ನ ಸೋದರರ ಮೇಲೆ ಅತೀವ ವಾತ್ಸಲ್ಯ. ಅವನಿಗಾದರೂ ತಂಗಿಯನ್ನು ಕಂಡರೆ ಅಷ್ಟೇ ಅಕ್ಕರೆ. ಅಕ್ಕರೆಯಿಂದ ತಂಗಿಯನ್ನು ಅತ್ಯಂತ ಗೌರವಯುತವಾಗಿ ಗಂಡನ ಮನೆಯಿಂದ ಕರೆದುಕೊಂಡು ಬರುತ್ತಿದ್ದ ಕಾಲವೊಂದಿತ್ತು. ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಹಂಗ್ಲಾಕೆ ಆಡಿಡುವೆ ಗಂಗ್ಲಾಕೆ ತುತ್ತಿಡುವೆ ಹಂಗ್ಲಾಕೆ ಆಡಿಡುವೆ ಗಂಗ್ಲಾಕೆ ತುತ್ತಿಡುವೆ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ ಜೋಗೇಲಿ ನಿನ್ನ ಕರೆದೋಯ್ವೆ ಜೋಗೇಲಿ ನಿನ್ನ ಕರೆದೋಯ್ವೆ. ಹೆಣ್ಣು ಮಗಳೊಬ್ಬಳು ಚೊಚ್ಚಲ ಹೆರಿಗೆಗೆ ತವರು ಮನೆಗೆ ಬಂದಿದ್ದಾಳೆ. ತವರಲ್ಲಿ ಬಾಣಂತನ ಮುಗಿಸಿಕೊಂಡು ವಾಪಸ್ ತನ್ನ ಗಂಡನ ಮನೆಗೆ ಹೋಗುವ ಚಿತ್ರಕಾವ್ಯವೊಂದನ್ನು ನಮ್ಮ ಜನಪದ ಕವಯತ್ರಿ ಹೀಗೆ ಬಿಡಿಸಿದ್ದಾಳೆ. ತೊಟ್ಟೇಲ ಹೊತ್ಕೊಂಡು ತೌರ್ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ತಂಗ್ಯಮ್ಮ ತಿಟ್ಟತ್ತಿ ತಿರುಗಿ ನೋಡ್ಯಾಳ ಎಂಬ ತ್ರಿಪದಿಯಲ್ಲಿ ಅವಳು ತನ್ನ ತೌರನ್ನು ನಿಚ್ಚಳವಾಗಿ ಕಟ್ಟಿಕೊಟ್ಟಿದ್ದಾಳೆ. ದಾಂಪತ್ಯದಲ್ಲಿ ಮಕ್ಕಳ ಪ್ರವೇಶವಾದ ಮೇಲೆ ಅವಳ ಬದುಕು ಇನ್ನೊಂದು ಮಜಲಿಗೆ ಬರುತ್ತದೆ. ಆಗ ಆಕೆ ತಾಯಿಯಾಗಿ ಪ್ರಮುಖ ಜವಾಬ್ದಾರಿ ನಿರ್ವಹಿಸುತ್ತಾಳೆ. ಮಕ್ಕಳ ಲಾಲನೆ ಪಾಲನೆಯಲ್ಲಿಯೇ ತಲ್ಲೀನಳಾಗುತ್ತಾಳೆ. ಹಿಂದೆ ನಮ್ಮ ಜನಪದ ಹೆಂಗಳೆಯರು ಹಾಡುತ್ತಿದ್ದ ಲಾಲಿಪದ ಜೋಗುಳಗಳಿಗೆ ಮಕ್ಕಳಿಗೆ ಸಕ್ಕರೆಯಂತಹ ಸವಿ ನಿದ್ದೆಯನ್ನು ಬರಿಸುವ ಸಮ್ಮೋಹಕತೆ ಇತ್ತು. ಈಗ ಅವೆಲ್ಲ ಕಣ್ಮರೆಯಾಗುತ್ತಿರುವುದು ನಮ್ಮ ಸಾಂಸ್ಕೃತಿಕ ದುರಂತ. ಮಕ್ಕಳ ಆಟಪಾಠವನ್ನು ಕಣ್ತುಂಬಿಕೊಂಡು ಆನಂದಿಸುವ ರೀತಿಯನ್ನು ಈಗ ಕೇಳೋಣ. ಆಡಿ ಬನ್ನ ಚಂದ ಅಂಗಾಲ ತೊಳೆದೆ ನಾ ತೆಂಗಿನ ಕಾಯ ಎಳ ನೀರ ತೆಂಗಿನ ಕಾಯ ಎಳ ನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನು ಹನ್ನೆರಡು ಮಕ್ಕಳು ಹೊನ್ನೆಯ ಮರದ ನೆರಳಲ್ಲಿ ಹೊನ್ನೆಯ ಮರದ ನೆರಳಲ್ಲಿ ಆಡುವಾಗ ಶಿವ ತನ್ನ ಜಪವ ಮರೆತಾನ ಕಂದನ ತುಟಿಯು ಹವಳಾದ ಕುಡಿಯಾಂಗ ಕುಡಿ ಹೊಬ್ಬು ಬೇವಿ ನೆದಳಾಂಗ ಕುಡಿ ಹೊಬ್ಬು ಬೇವಿ ಎದಳಾಂಗ ಕಣ್ಣೋಟ ಶಿವನ ಕೈಯಲಗು ಹೊಳೆದಾಂಗ ಶಿವನ ಕೈಯಲಗು ಸುಂದರ ದಾಂಪತ್ಯದ ನಡುವೆ ವಿರಸದ ಕಿಡಿಯೊಂದು ಬೀಳುತ್ತದೆ. ಈ ಹೆಣ್ಣುಮಗಳಿಗೆ ಪಕ್ಕದ ಮನೆಯಾಕೆ ಕಹಿಯಾದ ಸುದ್ದಿಯೊಂದನ್ನು ಇವಳ ಕಿವಿಗೆ ಬಿತ್ತರಿಸುತ್ತಾಳೆ. ಚಿಂತಾಕು ಇಟ್ಕೊಂಡು ಚಿಪ್ಪಾಟಿ ಬಳಿವಾಕಿ ಚಿಂತಿಲ್ಲವೇನೇ ನಿನಗೀಟು ನಿನ ರಾಯ ಅಲ್ಲೊಬ್ಳ ಕೂಡಿ ನಗುತ್ತಿದ್ದ ಎಂದು ಅವಳ ಗಂಡನ ದಾರಿ ತಪ್ಪಿದ ನಡೆಯನ್ನು ಹೇಳಿ ಎಚ್ಚರಿಸುತ್ತಾಳೆ. ತನ್ನ ಸಂಸಾರದಲ್ಲಿ ಹೀಗಾಯಿತಲ್ಲ ಎಂಬ ವ್ಯಥೆ ಒಂದು ಕಡೆ, ಸರೀಕಳ ಮುಂದೆ ತನ್ನ ಗಂಡನನ್ನು ಸಮರ್ಥಿಸಿಕೊಳ್ಳುವ ನಿರ್ಧಾರ ಮಾಡಿ ಹೇಳ್ತಾಳೆ. ನಕ್ಕಾರೆ ನಗಲೇಳು ನಗೆಮೊಗದ ಕ್ಯಾದಿಗೆ, ನಕ್ಕಾರೆ ನಗಲೇಳು ನಗೆಮೊಗದ ಕ್ಯಾದಿಗೆ, ನಾ ಮೆಚ್ಚಿ ಮುಡಿದ ಮಲ್ಲಿಗೆಯ, ನಾ ಮೆಚ್ಚಿ ಮುಡಿದ ಮಲ್ಲಿಗೆಯ ಅವಳೊಮ್ಮೆ ಮುಚ್ಚಿ ಮುಡಿಯಾಲಿ ಎಂದು ಉತ್ತರ ಕೊಟ್ಟು ತನ್ನ ಮನೆಗೆ ಬರುತ್ತಾಳೆ. ರಾತ್ರಿ ಮನೆಗೆ ಬಂದ ಗಂಡನಿಗೆ ತಕ್ಕ ಪಾಠ ಕಲಿಸಲು ನಿರ್ಧರಿಸುತ್ತಾಳೆ. ಬಡಿದು ಬುದ್ಧಿಯ ಕಲಿಸಲು ಅವನು ಎಳೆಯವನಲ್ಲ. ಕಾಂತಾ ಸಂಹಿತೆ ಎಂಬ ವಿದ್ಯೆ ಅವಳಿಗೆ ಕರಗತವಾಗಿದೆ. ಮನೆಗೆ ಬಂದ ಪತಿಗೆ ಮೌನವಾಗಿಯೇ ಕೈಕಾಲಿಗೆ ನೀರು ಕೊಟ್ಟು ಉಣಬಡಿಸಿ ನಂತರ ಮೌನ ಮುರಿದು ಮಾತನಾಡುತ್ತಾಳೆ. ಆ ಮಾತಿನ ಮೊನಚು ಕತ್ತಿಯ ಅಲುಗೆಗಿಂತಲೂ ಚೂಪಾಗಿರುವುದನ್ನು ಈ ತ್ರಿಪದಿಯಲ್ಲಿ ಕೇಳಿ. ಎಲ್ಲಿ ಹೋಗಿದ್ದೆ ರಾಯ ಚೆಲ್ಯಾಕ ಮಾತಾದ, ಎಲ್ಲಿ ಹೋಗಿದ್ದೆ ರಾಯ ಚೆಲ್ಯಾಕ ಮಾತಾದ, ಅಲ್ಲೊಬ್ಳ ಕೂಡ ಸಲುಗೆಯ ಸಲುಗೆಯ, ಅಲ್ಲೊಬ್ಳ ಕೂಡ ಸಲುಗೆಯ ಸಲುಗೆಯ, ಅಲ್ಲೊಬ್ಳ ಕೂಡ ಸಲುಗೆಯ ನೀ ಮಾಡಿ, ನನ್ನ ಮುಂದೆ ನನ್ನ ಮುಂದೆ ನನ್ನ ಮುಂದೆ ನನ್ನ ಮುಂದೆ, ನಾನು ತರುವಾಗ ನೀನು ಸಣ್ಣವಳಲ್ಲೇ, ನಾನು ತರುವಾಗ ನೀನು ಸಣ್ಣವಳಲ್ಲೇ, ಈಗೆಲ್ಲಿ ಕಲಿತೆ ಹೊಸ ಮಾತ ಹೊಸ ಮಾತ, ಎಲ್ಲಿ ಕಲಿತೆ ಹೊಸ ಮಾತ ಎಲೆ ಹೆಣ್ಣೆ, ಎಲ್ಲಿ ಕಲಿತೆ ಹೊಸ ಮಾತ ಎಲೆ ಹೆಣ್ಣೆ, ಈಗೆಲ್ಲಿ ಕಲಿತೆ ಹೊಸ ಮಾತ ಹೊಸ ಮಾತ, ಈಗೆಲ್ಲಿ ಕಲಿತೆ ಹೊಸ ಮಾತ ಹೊಸ ಮಾತ, ನೆಟ್ಟ ಮಲ್ಲಿಗೆ ಬಳ್ಳಿ ನೆಟ್ಟಾಂಗೆ ಇರುವುದೇ, ಕೊಂದು ಕೊಡವ ಉದಕಾ ಒಂದು ಕೋಡವ ಉದಕಾವ ಹೊಯ್ದಾರೆ ಒಂದು ಮೊಗ್ಗು ಅರಳ್ಯಾವೋ ಅರಳ್ಯಾವೋ ಅಂಗಿಯ ಮ್ಯಾಲಂಗಿ ಚಂದೇನು ನನ ರಾಯ ರಂಭಿಯ ಮ್ಯಾಲೆ ಪ್ರತಿರಂಭೆ ಪ್ರತಿರಂಭೆ ಮ್ಯಾಲೆ ಪ್ರತಿರಂಬೆ ತಂದಾರೆ ಚಂದೇನು ರಾಯ ಮನಿಯಾಗಿ ಮನಿಯಾಗಿ ಬಿಟ್ಟ ಬಾವಿ ನೀರು ಕಸ್ತೂರಿ ಪರಿಮಳ ಹೆಂಡತಿಯ ಇದಿರಲಿ ಇದಿರಲಿ ಬಿಟ್ಟ ಹೆಂಡತಿಯ ಇದಿರಲಿ ಬಂದಾರೆ ಕಸ್ಸೆಂದು ಅವನ ಎದೆಯಲ್ಲಿ ಎದೆಯಲ್ಲಿ ಅವನ ಎದೆಯಲ್ಲಿ ಎದೆಯಲ್ಲಿ ಹೆಂಗಸರ ಹಾಡುಗಳಲ್ಲಿ ಕೆಲಸದ ಹಾಡುಗಳದ್ದೇ ಸಿಂಹಪಾಲು. ಭತ್ತ ಕುಟ್ಟುವಾಗ, ರಾಗಿ ಬೀಸುವಾಗ, ನಾಟಿ ಹಾಕುವಾಗ, ಕಳೆ ಕೀಳುವಾಗ, ಕಣಗೆಲಸ ಮಾಡುವಾಗ ಹಾಡಿನ ಜೊತೆಯಲ್ಲಿ ಅವರ ದುಡಿಮೆ ಸಾಗುತ್ತದೆ. ಜನಪದ ಗೀತೆಗಳನ್ನು ಹಾಡುತ್ತಾ ಕೆಲಸ ಮಾಡುವುದರಿಂದ ಅವರಿಗೆ ಶ್ರಮದ ಅರಿವಾಗುವುದೇ ಇಲ್ಲ. ಹಾಡುಗಳಲ್ಲಿ ಬರುವ ವಿಷಯ ವೈವಿಧ್ಯಮಯವಾದುದು. ದೇವರು, ಭಕ್ತಿ, ಪ್ರಕೃತಿ, ತವರು, ಹಬ್ಬ, ಜಾತ್ರೆ, ಗೆಳೆತನ, ಸಿರಿತನ, ಬಡತನಕ್ಕೆ ಸಂಬಂಧಿಸಿದ ಎಷ್ಟೋ ವಿಷಯಗಳನ್ನು ಕುರಿತಂತೆ ಅವರ ಹಾಡುಗಳಿರುತ್ತವೆ. ಹಾಡುಗಳನ್ನು ಹಾಡುವ ಮುಖ್ಯ ಗಾಯಕಿ ಮುಮ್ಮೇಳದಲ್ಲಿ ಹಾಡಿದರೆ ಮಿಕ್ಕವರು ಹಿಮ್ಮೇಳದಲ್ಲಿ ಹಾಡುತ್ತಾರೆ. ಈ ಜನಪದ ಗಾಯಕಿಯರು ಹಬ್ಬ ಹರಿದಿನಗಳಲ್ಲದೆ ಮದುವೆ, ಹೆಣ್ಣು ಮೈನೆರೆದಾಗ ಹಾಡುವ ಹಾಡುಗಳು ಪ್ರತ್ಯೇಕವಾಗಿವೆ. ಮದುವೆಯಲ್ಲಿ ಸೋಬಾನೆ ಹಾಡುವ ಮುಖ್ಯ ಗಾಯಕಿಗೆ ಹೆಚ್ಚಿನ ಮಹತ್ವವಿರುತ್ತದೆ. ಶಾಸ್ತ್ರ ಭತ್ತ ಕುಟ್ಟುವುದರಿಂದ ಆರಂಭವಾಗಿ ಧಾರೆಯ ಸಂದರ್ಭದಲ್ಲಿ ಗಂಡು ಹೆಣ್ಣುಗಳನ್ನು ಮನೆ ದುಂಬಿಸುವವರೆಗೆ ಹಾಡುವ ಹಾಡುಗಳಿವೆ. ಮದುವೆಯ ಗಂಡು ಹೆಣ್ಣುಗಳನ್ನು ಶಿವಪಾರ್ವತಿಯರಿಗೆ ಹೋಲಿಸಿ ಹಾಡುವ ಇವರ ಸೋಬಾನೆ ಪದಗಳು ಹಿಂದೆ ಬಹಳಷ್ಟು ಇದ್ದು ಈಗ ಎಷ್ಟೋ ಕಣ್ಮರೆಯಾಗಿ ಹೋಗಿವೆ. ಹಿಂದೆ ನಡೆಯುತ್ತಿದ್ದ ಪ್ರತಿಯೊಂದು ಮದುವೆ ಶಾಸ್ತ್ರವು ಸೋಬಾನೆ ಪದಗಳೊಂದಿಗೇ ಸಾಗುತ್ತಿತ್ತು. ಕರ್ನಾಟಕವು ಜಾನಪದ ವೈವಿಧ್ಯದಿಂದ ಕೂಡಿದೆ. ಬಯಲುನಾಡು, ಮಲೆನಾಡು, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಆಯಾ ಪ್ರಾದೇಶಿಕ ಭಾಷಾ ವೈವಿಧ್ಯದಿಂದ ಜನಪದ ಸಾಹಿತ್ಯ ಕಂಗೊಳಿಸಿದೆ. ಕರ್ನಾಟಕದ ವಿವಿಧ ಬುಡಕಟ್ಟುಗಳಲ್ಲಿಯೂ ಜನಪದ ಸಾಹಿತ್ಯ ಹೇರಳವಾಗಿದೆ. ಜನಪದ ಋಷಿಗಳು ರೂಪಕ ಕೇಳಿದಿರಿ. ರಚನೆ ಚಂದ್ರು ಕಾಳೇನಹಳ್ಳಿ. ಗೀತೆಗಳನ್ನು ಹಾಡಿದವರು ಕೆಎನ್ ಪಾರ್ಥ ಮತ್ತು ಸಂಗಡಿಗರಾದ ಚಂದ್ರಪ್ಪ, ಮೋಹನ್ ಮಟ್ಟನವಿಲೆ, ಪ್ರಮೀಳಾ ಹೆಚ್ವಿ, ರಶ್ಮಿ, ಮಧು ಮತ್ತು ಕೆಎನ್ ಸುಷ್ಮಾ. ನಿರೂಪಣೆ ಆರ್ ಜ್ಯೋತಿಶ್ರೀ. ನಿರ್ಮಾಣ ಸುರೇಂದ್ರನಾಥ್ ಸಾತ್ವಿಕ್. ಈಗ ಮಿನಿ ಮಾಹಿತಿ.

ನಾವು ಮುಂದಿನ ದಿನಗಳಲ್ಲಿ ಬೆಳೆಯನ್ನು ನಿರೀಕ್ಷೆ ಮಾಡಬಹುದು. ರೈತ ಬಾಂಧವರೇ, ಮುಂದಿನ ಸೆಪ್ಟೆಂಬರ್ 20ರ ನಂತರ ಏನಪ್ಪಾ ಅಂತಂದ್ರೆ ಈ ತೊಗರಿ ಬೆಳೀತಕ್ಕಂಥ ಪ್ರದೇಶದಲ್ಲಿ ಕೆಲವೊಂದು ಕಡೆ ಇನ್ನೂ ಹೆಚ್ಚಿನ ಮಳೆ ಆಗುವಂತ ಒಂದು ಕೆಲವೊಂದು ಮುಂಜಾಗ್ರತೆ ವಿಷಯಗಳನ್ನ ನಮಗೆ ಹವಾಮಾನ ಇಲಾಖೆಯಿಂದ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಮಳೆ ನೀರಿನಿಂದ ಬಾಧಿತ ತೊಗರಿ ಹೊಲಗಳಲ್ಲಿ ಏನಪ್ಪಾ ಅಂದ್ರೆ ರೈತ